ಅಂದ್ರೆ ಒಂದು ವರ್ಷ ಕಾಯಬೇಕು ಯಾವುದೇ ಬೆಳೆ. ಅದರಿಂದ ಇದಕ್ಕೆ ಸಂಬಂಧಿಸಿದ ಕಾಲಪುರುಷನೇ ಇದರ ಸಮೀಕ್ಷೆ. ಅದರಲ್ಲಿ ಇರತಕ್ಕಂತಹ ಕಾಲಪುರುಷನಲ್ಲಿ ಇರತಕ್ಕಂತಹ ಸಂಕರ್ಷಣ ವಾಸುದೇವನೇ ಸಂಕರ್ಷ ನಾರಾಯಣ. ಸಂಕರ್ಷ ನಾರಾಯಣನೇ ಸಮಿತಿ ಸಂವತ್ಸರ ಅಂತ ಹೆಸರಲ್ಲಿ. ಯಾಕೆಂದ್ರೆ ಸಂವತ್ಸರ ಅಂದ್ರೆ ಸಂವಸಂತ್ರ ಮೂಲ ಶಬ್ದ ಸಂವಸಂತ್ರ ಅತಿ ಹೆಚ್ಚಾಗಿ ಸಂವತ್ಸರ. ಆ ಸಂದ್ರ ಅನ್ನೋದನ್ನ ಸಂವಸಂತ್ರ ಪ್ರಕಾರ ಸಕಾರದ ನಂತರ ಇರುವುದು ಮೊದಲು ಬಂದುಬಿಟ್ರೆ ಸಂವತ್ಸರ. ಇದು ಸಂವತ್ಸರ ಅಂದ್ರೆ ಸಮೀಚೀನವಾಗಿ ತನ್ನ ಮಕ್ಕಳನ್ನ ನಡೆಸುವಂತದ್ದು ಅಂತ ಸಂವತ್ಸರ. ಇನ್ನೊಂದರ್ಥ ಸಂವಸಂತ್ರ ಸಂವಸಂತ್ರ ಆ ಸಕಾರದ ಮೇಲೆ ಇರುವ ಸಕಾರ ಸಕಾರದ ಮೊದಲು ಬಂದುಬಿಟ್ರೆ ಸಂವತ್ಸರ. ಅಂದ್ರೆ ಇಲ್ಲಿ ವಾಸ ಮಾಡುವವರಿಗೆ ವಸಕ ರತಿ ಪ್ರಥ ಈ ವಾಸ ಮಾಡುವವರಿಗೆ ಆನಂದವನ್ನು ಕೊಡ್ತಕ್ಕವ. ಚೆನ್ನಾಗಿ ವಾಸ ಮಾಡುವ ಚೆನ್ನಾಗಿ ಬದುಕುವವರಿಗೆ ಆನಂದವನ್ನು ಕೊಡ್ತಕ್ಕವ ಅಂತ ಸಂವತ್ಸರ ಶಬ್ದ ವಚನ. ಅವನೇ ಸಮಿತಿ. ಈ ಭೂಮಿ ಅನ್ನುವ ಬೆಂಕಿಗೆ ಹೊಗೆ ಯಾವುದು? ಬೆಂಕಿಯಿಂದ ಮೇಲೆ ತುಂಬಿಕೊಂಡದ್ದು ಹೊಗೆ ಅದು. ಭೂಮಿಯ ಮೇಲೆ ತುಂಬಿಕೊಂಡದ್ದು ಆಕಾಶ ಅದು. ಆಕಾಶ ಏವತ್ತು ಭೂಮ ಅದರ ಆಕಾಶವೇ ಈ ಬೆಂಕಿಯ ಹೊಗೆ. ಯಾಕೆಂದ್ರೆ ಆಕಾಶ ಶಬ್ದವಾಚ್ಯನಾಗಿ ಆಗ ಪ್ರಕಾಶ ಸ್ವರೂಪನಾಗಿ ಆಕಾಶದ ತುಂಬಿ ಅವನು ಭೂತ್ಕರೋತಿ. ಈ ಭೂಮಿಯಲ್ಲಿ ನಡೆಯುವ ಚಟುವಟಿಕೆಗಳಿಗೆ ಅಡ್ಡಿಯಾಗುವುದನ್ನೆಲ್ಲ ಭೂತ್ಕರೋತಿ ನಿರಾಸ ಮಾಡಿದ. ಯಾಕಂದ್ರೆ ಆಕಾಶ ಇರೋದು ಚಟುವಟಿಕೆ. ಆಕಾಶದಿಂದ ನಮ್ಮ ನಡೆಯುವುದು ಹೇಗೆ, ಮೂಡುದು ಹೇಗೆ, ಹೇಳುವುದು ಹೇಗೆ, ಮನೆಕಟ್ಟುವುದು ಹೇಗೆ, ಏನು ಮಾಡುವಾಗಿ ಪ್ರತಿಯೊಂದು ಚಟುವಟಿಕೆಗಳಿಗೆ ಇರುವ ವಿಘ್ನವನ್ನ ಭೂತ್ಕರೋತಿ. ಇದು ಧೂಮಶಕ್ತಿಯ ಚೆನ್ನಾಗಿ ಆಕಾಶದಲ್ಲಿ ತುಂಬಿದ. ಆದ್ರಿಂದ ಈ ಭೂಮಿ ಎನ್ನುವ ಬೆಂಕಿಗೆ ಆಕಾಶವೇ ಹೊಗೆ. ಈ ಭೂಮಿ ತಗೋಣ ಕಪ್ಪು. ಇದರ ಬೆಂಕಿ ಯಾವುದಂದ್ರೆ ರಾತ್ರಿ ರಚಿನಿ ರಾತ್ರಿಯೇ ಇದರ ಬೆಂಕಿ. ಇದು ಬೆಳಕು ಕತ್ತಲೇ ಇದರ ಬೆಳಕು. ಭೂಮಿ ಅಂದ್ರೆ ತಮೋಮಯ. ಇದರ ಬೆಳಕು ಅಂದ್ರೆ ಕತ್ತಲು. ರಾತ್ರಿಯೇ ಇದರ ಬೆಳಕು ರಾತ್ರಿ ರಚಿನಿ. ಯಾಕೆಂದ್ರೆ ರಾತ್ರಿಗೆ ರಾತ್ರಿ ಹೆಸರು ಯಾಕೆ ಗೊತ್ತು? ರಾತ್ರಿಗೆ ರಾತ್ರಿ ಹೆಸರು ಅಂತಂದ್ರೆ ಅದರಲ್ಲಿರತಕ್ಕಂತಹ ಭಗವಂತ ರಾತ್ರಿ ಶಬ್ದ. ರಾತ್ರಿ ಅಂದ್ರೆ ರತಿ ರತಿಂಬ್ರಾತಿ ಅಂತ ರಾತ್ರಿ ಮನುಷ್ಯನಿಗೆ ವಿಷಯ ಭೋಗದಿಂದ ಆನಂದವನ್ನು ಕೊಡತಕ್ಕಂಥದ್ದು. ಅದಕ್ಕೋಸ್ಕರ ರಾತ್ರಿಯಿಂದ ರಾತ್ರಿ ಅಂತ ಭಗವಂತ ರಾತ್ರಿ ಶಬ್ದವಾಚ್ಯನಾಗಿ ಆನಂದಪ್ರದನಾಗಿ ಅಲ್ಲಿ ಸನ್ನಿಹಿತನಾದ ಅರ್ಜಿಯು ಹಾಗೆ ಆನಂದವನ್ನು ಕೊಡುವ ಬೆರಕು ಹಚ್ಚಿದ ಖುಷಿ. ಆ ಬೆರಕು ಮತ್ತು ಆನಂದವನ್ನು ಕೊಡತಕ್ಕಂಥದ್ದು ಭೂಮಿಯಲ್ಲಿ ರಾತ್ರಿ. ಆದ್ದರಿಂದ ರಾತ್ರಿಯೇ ರಾತ್ರಿಯೇ ಬೆಳಕಾಗಿ ಭೂಮಿ ಅಂತಕ್ಕಂಥ ಬೆಂಕಿಗೆ ಜ್ವಾಲೆ ಅಂದ್ರೆ ರಾತ್ರಿಯೇ ಜ್ವಾಲೆ. ಸರಿ ಊರಾಯ್ತು ಸಮೀಪೆ ಹೊಗೆ ವಾಸುದೇವ ನಾರಾಯಣ ವಾಸುದೇವ ಸಂಕರ್ಷ ನಾರಾಯಣ ಸಂಕರ್ಷಣ ವಾಸುದೇವ ಸಂಕರ್ಷ ಸಂಕರ್ಷ. ಇನ್ನು ಕೆಂಡ ಕಿರಿ ಸಂಕರ್ಷಣ ಪ್ರತಿಮಾ ಸಂಕರ್ಷ ಕೆಂಡ ಕೆಂಡ ಯಾವುದಿದೆ? ಕೆಂಡ ಇದು ಜ್ವಾಲೆಯಿಂದ ಕೆಳಗೆ ಉಳಿಯುವಂಥದ್ದು. ಈ ಆಕಾಶದ ಅನ್ನುವಂಥ ಹೊಗೆ ತುಂಬಿ ಕೊನೆ ಉಳಿಯುವಂಥದ್ದು ಯಾವುದು? ದಿಶು ಅಂಗಾರ ದಿಶಃ ಅಂಗಾರ ದಿಕ್ಕುಗಳು ಇದರ ಕೆಂಡ. ಸ್ಪಾರ್ಕ್ಸ್ ಯಾವುದು? ಕಿರಿಗಳು ಅಂದ್ರೆ ದಿಕ್ಕುಗಳೇ ಇದರ ಕಿರಿಗಳು. ದಿಕ್ಕು ದಿಕ್ಕುಗಳೇ ಕೆಂಡ ಮತ್ತು ಕಿರಿ. ದಿಶು ಅಂಗಾರ ದಿಕ್ಕುಗಳಲ್ಲಿ ತುಂಬಿ ದಿಕ್ಕುಗಳು ನಾಲ್ಕು. ಅದರಲ್ಲಿ ಭಗವಂತ ದಿಕ್ ಶಬ್ದವಾಚನ ದಿಕ್ಕನ್ನು ಕೊಡುವವನು ಅಂತ ದಿಶಿ ಕೊಡುವವನಾಗಿ ತುಂಬಿದ್ದಾರೆ. ಅದು ನಾಲ್ಕು ಕಡೆ ಕೊಡುವುದಕ್ಕೆ ಯಾರು ತುಂಬಿದೆ ಅಂದ್ರೆ ನಾಲ್ಕನ್ನು ಕೊಡುವುದಕ್ಕೋಸ್ಕರ. ನಾಲ್ಕು ಯಾವುದಿದ್ರೆ ನಾಲ್ಕು ಅಂದ್ರೆ ಒಂದರಲ್ಲಿ ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ ಧರ್ಮ ಅರ್ಥ ಕಾಮ ಮೋಕ್ಷ. ಈ ನಾಲ್ಕನ್ನು ಕೊಡುವುದರಿಂದ ನಾಲ್ಕು ಕೈ ನಾಲ್ಕು ದಿಕ್ಕುಗಳಲ್ಲಿ ದಿಶ ನಾಲ್ಕನ್ನು ಕೊಡುವುದಕ್ಕೆ ನಾಲ್ಕನೇ ತುಂಬಿದ್ದಾನೆ. ಅಲ್ಲೇ ನಮ್ಮ ಅಂಗ ಮಾರವೇ ಇದಕ್ಕೆ ಅನುಮಪದನಾಗಿ ಅಂಗಾರ ಶಬ್ದವಚ್ಚನಾಗಿ ತುಂಬಿದ್ದಾನೆ. ದಿಶಃ ಅಂದ್ರೆ ಜ್ಞಾನ ಭಕ್ತಿ ವೈರಾಗ್ಯ ಐಶ್ವರ್ಯ ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ ಅಥವಾ ಧರ್ಮ ಅರ್ಥ ಕಾಮ ಮೋಕ್ಷ. ಅವಾಂತರ ದಿಕ್ಕುಗಳಲ್ಲಿ ಅವಾಂತರ ದಿಶಃ ಅನ್ನುವ ಶಬ್ದ ವಾಚ್ಯನಾಗಿ ತುಂಬಿದ್ದಾನೆ. ಅವಾಂತರ ಪ್ರಧಾನ ಆಯಿತು ಧರ್ಮ ಅರ್ಥ ಕಾಮ ಮೋಕ್ಷ. ನಮಗೆ ಅವಾಂತರವನ್ನು ಕೊಡುವವನು ಅವನೇ ಅಂದ್ರೆ ಸುಖ ದುಃಖ ಜ್ಞಾನ ಅಜ್ಞಾನ ಧರ್ಮ ಅಧರ್ಮ ವೈರಾಗ್ಯ ವೈರಾಗ್ಯ ಇವೆಲ್ಲ ಅವಾಂತರ ಕೊಡುವವನು ಅವನೇ. ಅದರಿಂದ ಅವಾಂತರ ದಿಶಃ ಅನ್ನುವ ಶಬ್ದ ವಾಚ್ಯನಾಗಿ ಅವಾಂತರ ದಿಕ್ಕುಗಳಲ್ಲಿ ದಿಕ್ಕುಗಳು ಅದರಲ್ಲಿ ತುಂಬಿದ್ದಾನೆ. ಆ ಅವಾಂತರ ದಿಕ್ಕುಗಳು ತುಂಬಿದ ಭಗವಂತರ ಅವಾಂತರ ದಿಶಃ ಅನ್ನುವ ರೂಪವೇ ಇದರ ಸ್ಫುರಿತ ಅಭಿವಿಧಿ ಸ್ಫುರತೆ ಇಷ್ಟಿಲ್ಲ. ಯಾಕೆಂದ್ರೆ ಇದು ದಿಕ್ಕುಗಳನ್ನು ನಾಕೇ ಕೊಡುವುದು, ಇದುಗಳು ವಿವಿಧ. ಅಜ್ಞಾನ ಕೊಟ್ಟು ಕೊಟ್ಟ, ಅಜ್ಞಾನ ಕೊಟ್ಟು ಕೊಟ್ಟ, ಸುಖ ಕೊಟ್ಟು ಕೊಟ್ಟ, ದುಃಖ ಕೊಟ್ಟು, ಲಾಭ ಕೊಟ್ಟು ಕೊಟ್ಟ, ಕಷ್ಟ ಕೊಟ್ಟು ಕೊಟ್ಟ, ಹೇಳಿ ಯಾವ ರೀತಿ ಸ್ಫುರತಿ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅವಾಂತರ ಫಲಗಳನ್ನು ಕೊಡ್ತಕ್ಕಂಥ ಒಂದು ವಿವಿಧ ಸ್ಫುರತಿ ನಿಜವಾಗಿ ಕಾಣಿಸಿಕೊಳ್ತಾರೆ. ಅವರು ವಿಸ್ಫುಲಿತ ಹಿರಿಯ ಹೀಗೆ ಅವಾಂತರ ಬಿದ್ದು ಬೆಳೆಯಿರಿ, ಭೂಮಿಯನ್ನು ಬಿಂಕಿ ಸಂಘರ್ಷನಾಗ್ರಿ, ಅದಕ್ಕೆ ಕಾಲ ಅಂತಕ್ಕಂಥ ಕಟ್ಟಿಗೆ ಸಂಘರ್ಷ ನಾರಾಯಣ. ಆ ಕಾಲ ಅನ್ನುವ ಕಟ್ಟಿಗೆಗೆ ಸವಿದೆ ತಮ್ಮ ಧೂಮ, ಆಕಾಶ ಅನ್ನುವ ಬಗ್ಗೆ ಸಂಕರ್ಷಣ ವಾಸುದೇವ ಆಕಾಶದಲ್ಲಿ ತುಂಬಿದೆ. ರಾತ್ರಿ ಅಂತಕ್ಕಂಥ ಅದನ್ನು ಬೆಳಕು, ಅದರಲ್ಲಿ ಸಂಕರ್ಷಣ ಸಂಕರ್ಷಣ ತುಂಬಿದೆ. ದಿಕ್ಕುಗಳಲ್ಲಿ ಸಂಕರ್ಷಣ ಪ್ರತಿಭೆ ತುಂಬಿದ ಖಂಡವಾಗಿ ವಿದ್ಯುತ್ತಿನಲ್ಲಿ ಸಂಕರ್ಷಣ ಅನಿರುದ್ಧ ಹಿರಿಯ ಈ ಒಂದು ಬೆಂಕಿ ನಿರ್ಮಾಣ ಆಗಿದೆ. ಭೂಮಿ ಅನ್ನೋ ಬೆಂಕಿ, ಭೂಮಿ ಅನ್ನೋ ಬೆಂಕಿ ಆಕಾಶ ಅನ್ನೋ ಬಗೆಯ ಜೊತೆಗೆ, ರಾತ್ರಿ ಅನ್ನುವ ಮನೆಯ ಜೊತೆಗೆ, ಕಾಲ ಅನ್ನತಕ್ಕಂಥ ಕಟ್ಟಿಗೆ ಉಳಿತ, ದಿಕ್ಕು ವಿದ್ಯುತ್ತುಗಳು ಬಂದ ಕೆಂಡಗಿರಿಗಳನ್ನು ಚದರಿಸುತ್ತಾ ಉಳಿತಾ ಇದೆ ಭೂಮಿ ಅನ್ನೋ ಬೆಂಕಿ. ದೇವತೆಗಳು ಈ ಬೆಂಕಿಗೆ ತಸ್ಮಿನ್ ಯತಸ್ಮಿನ್ ನಗರೋ ದೇವಾ ವರ್ಷಂ ಯುಪದಿ, ಮಳೆ ನೀರಿನಲ್ಲಿ ಸೇರಿಕೊಂಡಿದ್ದ ಜೀವವನ್ನ ಈ ಬೆಂಕಿಯಲ್ಲಿ ಹೊಂದಿಸಿದರು. ದೇವತೆಗಳು ಅವರನ್ನು ಸ್ವಂತದಿಂದ ಪಂಚಿನ ಲೋಕಕ್ಕಾಗಿದ್ರು. ಅದಕ್ಕೆ ಪೂರ್ವಭಕ್ತರಾಗಿ ಪೂರ್ವಭಕ್ತ ವಿದ್ಯೇನಾದ ಸಸ್ಯ ಆಹುದೇ ಅನ್ನಂ ಸಂಭವತಿ. ಇಲ್ಲಿ ವಿದೇಶ ನಮ್ಮ ಮನುಷ್ಯರಿಗೆ ಆಹಾರವಾಗಿರ್ತಕ್ಕಂಥ ವನಸ್ಪತಿಯಾಗಿ ಧಾನ್ಯವಾಗಿ ಗಿಡಮೂಲಿಕೆಯಾಗಿ ಗಿಡಬಳ್ಳಿಯಾಗಿ ಮನುಷ್ಯನ ಆಹಾರವಾಗಿರ್ತಕ್ಕಂಥ ವಸ್ತುವಾಗಿ ಹುಟ್ಟಿದ ವಸ್ತು, ಆಹಾರವಾಗಿ ವಸ್ತು ಹುಟ್ಟಿದ್ದಲ್ಲ, ಆಹಾರವಾಗಿ ಹುಟ್ಟಿದ ವೆಜಿಟೇಬಲ್ಸ್ ಏನಿವೆ ಅದರಲ್ಲಿ ಸೇರಿಕೊಂಡು ಯಾವುದೇ ಗಿಡದಲ್ಲಿ ಸೇರಿ, ಆ ಗಿಡದ ಜೀವ ಬೇರೆ ಇದೆ, ಇವುಗಳನ್ನು ಸೇರಿಕೊಂಡು ಇದಾದ್ಮೇಲೆ ಮೂರು ಹೋಮ ಇದೀಗ ಭೂಮಿಗೆ ಬಂದ. ಮುಂದೆ ಎಲ್ಲಿ ಹೋಗ್ಬೇಕು ಅನ್ನೋದು, ಏನಾಗ್ಬೇಕು, ಯಾರು ಹುಟ್ಟಬೇಕು ಅನ್ನೋ ತೀರ್ಮಾನ ಇನ್ನೂ ಆಗಿದೆ. ನಾಲ್ಕನೇ ಯಾತ್ರಿ ಪ್ರದ್ಯುಮ್ನಾತ್ರಿ, ಆ ಪ್ರದ್ಯುಮ್ನಾತ್ರಿ ಯಾವುದು, ಪುರುಷೋಭ ಭಗವತಮ ಗಂಟು ಅಂತಕ್ಕಂಥ ಅದರ ಮುಂದೆ ನಾಲ್ಕನೇ ಯಾತ್ರಿ ಗಂಟಿನ ಬಾಯಿಗೆ ಹಾಕಿದಂತೆ ಆಗುತ್ತೆ ಆಹಾರವನ್ನು ದೇವತೆ ಅವನು ತಿನ್ನುವಾಗ ಅವನ ಆಹಾರ ಜೊತೆಗೆ ಜೀವನ ಹೋಯ್ತು. ಪುರುಷೋಭಾವ ಗೌತಮ ಕರಿಗಿ, ಆ ಗಂಡು ಅಂತಕ್ಕಂಥ ಬೆಂಕಿ ಅದು ಪುರುಷ ಶಬ್ದವಾಚ್ಯ, ಪುರುಷ ಭಗವಂತ ಪುರುಷ ಶಬ್ದವಾಚ್ಯನಾಗಿ ಅಲ್ಲಿ ಪ್ರದ್ಯುಮ್ನ ಪುರುಷ ಶಬ್ದವಾಚ್ಯ ನಾಲ್ಕನೇ ಬೆಂಕಿ ಪ್ರದ್ಯುಮ್ನಾಗಿ ಅವನು ಪುರುಷ ಶಬ್ದವಾಚ್ಯನಾಗಿ ಅಲ್ಲಿದ್ದಾರೆ. ಪುರುಷ ಯಾಕೆ ಅಂದ್ರೆ ಸೃಷ್ಟಿಯಲ್ಲಿ ಈ ಜೀವ ಪುರುಷ ಶರೀರ ಗುರು ಶ್ರೇಷ್ಠವಾಗಿದೆ. ಎಲ್ಲ ವಸ್ತುಗಳಲ್ಲೂ ಗುರು ಸಹ ಎಲ್ಲಕ್ಕಿಂತ ದೊಡ್ಡವನು, ಅವನಾದಂತ ಅವನು ಪುರುಷ ಶಬ್ದವಾಚ್ಯನಾಗಿ ಪ್ರದ್ಯುಮ್ನ ಗಂಡಿನ ದೇಹದಲ್ಲಿ ಬಂದಿರುತ್ತ ಗಂಡು ಒಂದು ಬೆಂಕಿಯ ಅಧಿಷ್ಠಾನ. ಈ ಬೆಂಕಿಗೆ ಸಸ್ಯವಾಗೇವ ಸಮಿತ್ ಇವಾಗ ಇಲ್ಲಿ ಗುಡ್ಡಕ್ಕೆ ಆಹುತಿ ಕೊಡಬೇಕು. ಸಮಿತ್ ಯಾವುದು ಕಟ್ಟಿಗೆ ಈ ಅಜ್ಜರಿಗೆ ಅಂದರೆ ವಾಗೇಂದ್ರಿಯವೇ ಸಮಿತ್. ಯಾಕೆಂದ್ರೆ ಅವನನ್ನು ಸಮಯತೆಯಲ್ಲಿ ಅವನು ಕರಗಿಸುವಂತಹದ್ದು ಮಾತಲ್ಲ ಜೀವಿ ಸಕ್ರಿಯ ಅದು ವಾಗೇವ ಸಮಿತ್ ಅದು ಕರಗಿಸುವಂತಹ ಹಾಗೆ ಮಾತು ವಾಗೇಂದ್ರಿಯ ಅನ್ನತಕ್ಕಂಥ ಕಟ್ಟಿಗೆಯಿಂದ ಬೆಳಗ್ತಾ ಇದೆ ಈ ಬೆಂಕಿ. ಆಮೇಲೆ ಕಟ್ಟಿಗೆ ಹಾಕಿದ ಮುಂದೆ ಹೊಗೆ ಬರಬೇಕು, ಅದು ಕಟ್ಟಿಗೆ ಅಂದರೆ ಹೊಗೆ ಬರ್ತದೆ ಪ್ರಾಣೋ ಮಹಾ ಉಸಿರು ಹೊಗೆ ಉಸಿರಿನ ಹೊಗೆ ಬರ್ತಾ ಇದೆ ಅಂದ್ರೆ ಹೊಗೆ ಏನು ಮಾಡುತ್ತೆ ಪ್ರಾಣಿ ಎಲ್ಲ ಕಡೆ ಹಣಗಟ್ಟು ಎಲ್ಲ ಕಡೆ ಚಲಿಸುತ್ತೆ ಇದು ಹಾಗೆ ಉಸಿರು ಚಲಿಸುತ್ತೆ ಹಾಗೆ ಭಗವಂತ ಪ್ರಾಣೇಂದ್ರಿಯದಲ್ಲಿ ಪ್ರಾಣೇಂದ್ರಿಯದಲ್ಲಿ ಪ್ರಾಣ ಶಬ್ದವಾಚ್ಯನಾಗಿ ಅಲ್ಲಿ ಭೂತ ಧೂಮ ಶಬ್ದವಾಚ್ಯನಾಗಿ ಭೂತ ಅದೇನು ಮಾಡುತ್ತೆ ಭೂತ್ ಕರೋತಿ ನಮ್ಮ ಮಗು ಶ್ವಾಸೋಚ್ಛ್ವಾಸದ ಮೂಲಕ ಮನುಷ್ಯನ ಬದುಕಿಗೆ ಬರತಕ್ಕಂತಹ ಅನೇಕ ದೋಷಗಳನ್ನು ಪ್ರಾಣಾಯಾಮದಿಂದ ಪರಿಹರಿಸಿಕೊಂಡಿದೆ ರೋಗ ರುಜಿನಾದಿಗಳನ್ನು ನಾಶ ಮಾಡುತ್ತೆ ಅದನ್ನು ಧೂಮ ಶಬ್ದವಾಚ್ಯನಾಗಿ ಪ್ರಾಣ ಶಬ್ದವಾಚ್ಯನಾಗಿ ಪ್ರದ್ಯುಮ್ನ ಅಲ್ಲಿ ಒಂದು ರೂಪದಿಂದ ಕೂತ ಯಾವ ರೂಪ ಅದು ಪ್ರದ್ಯುಮ್ನ ವಾಸುದೇವ ಪ್ರದ್ಯುಮ್ನ ವಾಸುದೇವನಾಗಿ ಧೂಮದಲ್ಲಿ ಕೂತ ಪ್ರದ್ಯುಮ್ನ ಸಂಕರ್ಷಣನಾಗಿ ರೂಪದಿಂದ ಮತ್ತೆ ಅಜ್ಜಿ ಜ್ವಾಲೆ ಹೊಗೆಯಾಯಿತು ಜ್ವಾಲೆ ಬರಬೇಕು ಇದ್ದಾನೆ ಅಂದ್ರೆ ಮುಂದ ಇಲ್ಲಿ ಕಟ್ಟಿಗೆ ಹಾಕಿದ್ರೆ ಇಲ್ಲಿ ದಾನವಾಗಿದ್ರೆ ಇಲ್ಲೇ ಜ್ವಾಲೆ ಬರಬೇಕಂದು ಇರುವಾ ಅಜ್ಜಿ ನಾಲ್ಗೆ ಜ್ವಾಲೆ ಉಂಟಪ್ಪ ಒಳಗಡೆ ಆ ನಾಲ್ಗೆ ಜ್ವಾಲೆಯನ್ನು ಉಳಿತಾ ಇದೆ ಈ ಬೆಂಕಿ ಕಾಲಿಗೆ ನನ್ನ ಮಂಜುವಾರೆ ಅರ್ಚಿಸಿ. ಅದಕ್ಕೆ ಹೆಸರು ನೋಡಿ ಜಿಹ್ವಾ ಅಂತ. ಜಿಹ್ವಾ ಅಂತಂದ್ರೆ ಏನು? ಜಿಹ್ವಾ ಅಂದ್ರೆ ಯಾವುದರ ಹೂಯತೆ, ಎತ್ತರ ಹೂಯತೆ ಸಾಧಿಕ್ವಾ. ಎಲ್ಲಿ ಹೋಗಿಸುತ್ತೇವೋ, ನಾವು ಅನ್ನವನ್ನು ಹೋಗಿಸುವುದು ಅಲ್ಲಿ ಜಿಹ್ವಾ ಅಂದ್ರೆ ಭಗವಂತ ಅಗ್ನಿಯ ಜ್ವಾಲೆ, ಅದು ಜಿಹ್ವಾ. ಜಿಹ್ವಾ ಅಂದ್ರೆ ಜ್ವಾಲೆ ಅಂತ ಅರ್ಥ. ಹಾಗೆ ನಮ್ಮಿಂದ ಹೋಗಿಸಲ್ಪಡುವವನ ಹೋಮನ ಅಧಿಷ್ಠಾನವಾಗಿ ಜಿಹ್ವಾ ಶಬ್ದ ವಾಚ್ಯವಾದ ನಾಲ್ಗೆಯಲ್ಲಿ ಜಿಹ್ವಾ ಶಬ್ದ ವಾಚ್ಯನಾಗಿ ಬಂದಿರತಕ್ಕಂಥ ಅದು ಪದ್ಮನ ವಾಸುದೇವನಾಗಿ. ಆಮೇಲೆ ಅರ್ಜಿ ಆದ್ಮೇಲೆ ಅದು ಕೆಂಡ ಆಗ್ಬೇಕಲ್ಲ, ಕೆಂಡ ಆದ್ಮೇಲೆ ಕಿಡಿ ಆಗ್ಬೇಕು. ಕೆಂಡ ಯಾವ ಚಕ್ಷುರಕಾರ ಕುಡಿದ ಮೇಲೆ ಕೆಂಡ ಮಳಿ ಯಾವುದು? ಎರಡು ಕೆಂಡಗಳಪ್ಪ, ಎರಡು ಕಂಡಗಳು, ಎರಡು ಕೆಂಡಗಳು. ಚಕ್ಷುರಕಾರ ಎರಡು ಕೆಂಡಗಳು. ಕಿಡಿ ಯಾವುದು? ಶ್ರೋತ್ರ ವಿಸ್ಫುಲಿಂಗ ಕಿಡಿಗಳೇ. ಯಾಕಂದ್ರೆ ಚಕ್ಷುಸ್ಸು ಖಂಡವಾಗಿ ಉಳಿಯಿತು. ಅಲ್ಲಿಂದ ಕಿವಿ ಅನ್ನೋದು ಎರಡೇ ವಿಸ್ಫುಲಿಂಗ ಭೋಜನ. ಯಾಕಂದ್ರೆ ಕಿವಿಯ ದೇವತೆಗಳು ತುಂಬಾ ಇದ್ದಾರೆ. ವಿಮಾನ ದೇವತೆಗಳು ಇಂದ್ರ ಇದ್ದಾನೆ, ಚಂದ್ರ ಇದ್ದಾನೆ, ಮಿತ್ರ ಇದ್ದಾನೆ, ಯಮ ಇದ್ದಾನೆ, ವರುಣ ಇದ್ದಾನೆ, ಕುಬೇರ ಇದ್ದಾನೆ. ಇವರೆಲ್ಲ ಕಿಡಿಗಳು ಭಗವಂತನ ಕಿಡಿಗಳಾಗಿ ಆ ಕಿಡಿಗಳಲ್ಲಿ ವಿಸ್ಫುಲಿಂಗ ಶಬ್ದ ವಚನಾಗಿ ಭಗವಂತ. ಹೀಗೆ ಗಂಡು ಅನ್ನತಕ್ಕಂಥ ಒಂದು ಬೆಂಕಿ, ಅದಕ್ಕೆ ವಾಯುಂದ್ರಿಯ ಅಂತಕ್ಕಂಥ ಕಟ್ಟಿಗೆ, ನಾಲಿಗೆ ಇರತಕ್ಕಂಥ ಜ್ಯೋತಿ, ಶ್ವಾಸ ಅಂತಕ್ಕಂಥ ಹೊಗೆ, ಕಣ್ಣು ಅನ್ನುವ ಕೆಂಡ, ಕಿವಿ ಅನ್ನುವ ಸ್ಪಾರ್ಕ್ಸ್, ಕಿವಿಯಲ್ಲಿ ಇರತಕ್ಕಂಥ ಒಂದು ಅಗ್ನಿ ನಿರ್ಮಾಣ. ತಸ್ಮಿನ್ನೇ ತಸ್ಮಿನ್ ಅಗ್ನೌ ದೇವಾಃ ವರ್ಷಂ ಅನ್ನಂ ಜುಹ್ವತಿ ತಸ್ಯ ಆಹುತೇಃ ರೇತಃ ಸಂಭವತಿ. ಅಲ್ಲಿಗೆ ಅನ್ನ ಅನ್ನುವಂಥದ್ದು ಈ ವನಸ್ಪತಿಗಳಲ್ಲಿ ಸೇರಿಕೊಂಡಿದ್ದಾರೆ. ಗಿಡಮೂಲಿಕೆಯನ್ನು ದವಸಧಾನ್ಯದಲ್ಲೂ ಸೇರಿಕೊಂಡಿದ್ದಾರೆ. ಜೀವ ಅದನ್ನು ಕಟಾವು ಮಾಡಿ ಮನೆಗೆ ತಂದರು. ಅಕ್ಕಿಯೋ, ಜೋಳವೋ, ಗೋಧಿಯೋ, ಅಥವಾ ಅರವೆ ಸೊಪ್ಪು, ಮೆಂತ್ಯ ಸೊಪ್ಪು, ಯಾವುದೋ ಅಂತ ಸೇರಿಕೊಂಡಿದ್ದಾರೆ. ಸರಿ, ತಂದರು ಅವನು ಹಚ್ಚಿ ಬೇಯಿಸಿ ಅವನು ಬಂದ. ಇವನು ಇಲ್ಲಿ ಮತ್ತೊಂದು ಅಕ್ಕಿ ಪಂಚಾತ್ರಿ ಅಂದ್ರೆ ಸಂಚಾತ್ರಿ ಅಡಿಗೆ ನೋಡಿ ಅದನ್ನು ಹೇಳುವುದಿಲ್ಲ. ಕಾರಣ ಎಲ್ಲ ನಿಮ್ಗೆ ಬೇಯಿಸಿ ಅದು ಬೆದ್ದ ಪುನಃ ಬಳಸಿ ಉಚ್ಚಿದ್ದಾಗಿ ಈ ಜೀವ ಏನಾದರೂ ಅದಕ್ಕೆ ಏನು ಅನುಭವ ಆಗುವುದಿಲ್ಲ. ಬೆಂಕಿಯಲ್ಲಿ ಬೇಯಿಸಿರಿ, ಯಾಕಂದ್ರೆ ಬೆಂಕಿಯಲ್ಲಿ ಬೇಯಿಸಿದಾಗ ನೋವು ಆಗುವುದಿದ್ರೆ ಆ ವನಸ್ಪತಿಯ ಜೀವಕ್ಕೆ ಅಭಿಮಾನಿ ಜೀವಕ್ಕೆ ಬಂದು ಅದಕ್ಕೆ ಸೇರಿಕೊಂಡ ಜೀವಕ್ಕೆ ನಾವು ಅದಕ್ಕೆ ಬೇಯಿಸಿದ್ದು ಗೊತ್ತಿಲ್ಲ, ಹೊಟ್ಟೆ ಒಳಗೆ ಹೊತ್ತು ಗೊತ್ತಿಲ್ಲ, ಅದು ಹೋಯ್ತು. ಅದಕ್ಕೆ ಹೇಗೆ ಹೋಯ್ತು ಅನ್ನೋದಕ್ಕೆ ಅವರಿಗೆ ಪ್ರೋಸೆಸ್. ಅಪ್ಪ, ಇದೆಲ್ಲ ದೇವತೆಗಳು ಕಳಿಸಿದ್ರು ಹೋದ, ಅವನು ಬೇಕು ಅಂತ ಗೊತ್ತಿಲ್ಲ, ಅವ್ನು ಹೋಗ್ತಾರೆ ಅಂತ ಗೊತ್ತಿಲ್ಲ, ಎಲ್ಲಿ ಹೋಗೋದು ಗೊತ್ತಿಲ್ಲ, ಹೇಗೆ ಹೋಗ್ತಿಲ್ಲ, ಹೋದ ಮಳೆ ಹೋಗಿ ಮತ್ತೆ ಕೆಳಕ್ಕಿಂತ ಹೋಗ್ಬೇಕು ಆಗ್ತಾರೆ. ಇದ್ದ ಮೇಲೂ ಎಲ್ಲಿ ಇದ್ದೆ ಅಂತ ಗೊತ್ತಾಗೋದು ಬಹಳ ವರ್ಷ. ಅದರಿಂದ ಇದೆಲ್ಲ ಸಂಗತಿಗಳು ಅವರ ಸ್ವಂತ ಇಚ್ಛೆಯಿಂದ ನಡೀತಾ ಇಲ್ಲ, ದೇವತೆಗಳು ಎಲ್ಲಿ ಕಳಿದ್ರು ಅದು ಹೋಗ್ಬಿಡ್ತಾರೆ. ಸರಿ, ಗಂಡು ಅಂತಕ್ಕಂತಹ ನಾಲ್ಕನೇ ಅಂದ್ರೆ ಪುರುಷಾಂತರಿ, ನಾಲ್ಕನೇ ಅಂತ ಹೇಳಿ ದೇವಾಹ ತಸ್ಮಿನ್ನೇ ತಸ್ಮಿನ್ ಅಂದ್ರವು ದೇವಾಹ ಅನ್ನಂ ನಿಮ್ಮದಿ. ಅಂತದಲ್ಲಿ ಸೇರಿಕೊಂಡ ಜೀವವನ್ನ ಗಂಡು ಅನ್ನೋ ಬೆಂಕಿಯಲ್ಲಿ ಹೋಗಿಸಿದ್ರು. ಸಸ್ಯ ಆಹುದೇಹೇ ರೇತ ಸಂಭವತಿ. ಗಂಡು ಉಂಡ ಆಹಾರ ಜೀರ್ಣಗೊಂಡು ಅವನಿಂದ ಆಹಾರದ ಸತ್ವವಾಗಿ ಅವನಲ್ಲಿ ರೇತಸ್ಸು ನಿರ್ಮಾಣ ಆಯಿತು. ರೇತಸ್ಸಿನ ಜೊತೆಗೆ ಸೇರಿಕೊಂಡ ಈ ಜೀವ ಗಂಡಸ್ಸಿನ ರೇತಸ್ಸಿನಲ್ಲಿ ಸೇರಿಕೊಂಡ ನಾಲ್ಕನೇ ಹೋಗದಲ್ಲಿ ಕರ್ತಾಯಿ ಮೊದಲವರಿಗೆ ಶ್ರದ್ಧಾ ದೇವಾಹ ಶ್ರದ್ಧಾ ನಿಮ್ಮದಿ ಸಸ್ಯ ಆಗದೇ. ಅಂದ್ರೆ ಯಾವ ಶ್ರದ್ಧೆಯ ಜೊತೆಗೆ ನಾವು ಹೋಗ್ತೇವೋ ಅದೇ ನಮ್ಮ ಶ್ರದ್ಧಾ ಅಂತ. ಶ್ರದ್ಧಾ ಅಂದ್ರೆ ಶ್ರದ್ಧೆಯನ್ನು ಹೋಗಿಸುವುದಲ್ಲ, ಶ್ರದ್ಧೆಯ ಸ್ವರೂಪನಾದ ಜೀವನ. ಜೀವ ಹೋಗುವಾಗ ಏನು ಹಿಡ್ಕೊಂಡು ಹೋಗಿದ್ದ? ಅವನ ನಂಬಿಕೆಯನ್ನು ಅವನು ಹಿಡ್ಕೊಂಡು ಹೋಗಿದ್ದ ಅಷ್ಟೇ. ಅವ್ನು ಇಲ್ಲಿ ಮಾಡಿದ್ದೆಲ್ಲ ಇಲ್ಲೇ ಬಿಟ್ಟು ಹೋಗ್ತಾನೆ. ಅವನು ಆಸ್ತಿ ಪಾತ್ರ ಹಿಡ್ಕೊಂಡು ಹೋಗಿದ್ದ ಅವನ ನಂಬಿಕೆ, ಅವನ ಬಿಲೀಫ್. ಅದರಿಂದ ಅವನು ಕಳಿಸಿದ ಪುಣ್ಯ ಪಾಪ ಅದನ್ನು ಮಾತ್ರ ಕಟ್ಟಿಕೊಂಡಿದ್ದ. ಅದಕ್ಕೆ ಶ್ರದ್ಧಾಮಯೋಯ ಪುಣ್ಯ ಯೋಯನ್ ಶ್ರದ್ಧ ಸಹೇನು ಸಹ. ಶ್ರದ್ಧೆಯನ್ನು ಕಟ್ಟಿಕೊಂಡು ಹೋದ, ಶ್ರದ್ಧೆಯನ್ನು ಹೋಗಿಸಿ. ಶ್ರದ್ಧೆ ಸೋಮ ಆದ ಚಂದ್ರಲೋಕಕ್ಕೆ ಸೇರಿದ ಸೋಮ ಇದಕ್ಕೆ ಮಳೆಯಾದ ಮಳೆ ಒಟ್ಟೆ ಸೇರಿಕೊಂಡ ಮಳೆ ಅನ್ನವಾಯಿತು. ಅನ್ನವಿಲ್ಲ ಸೇರಿಕೊಂಡ ಅನ್ನ ಗಂಟಿನ ಬಗ್ಗೆ ಬಗ್ಗೆ ರೇತಸ್ ಆಯಿತು. ಈ ರೇತಸ್ಸಿನಲ್ಲಿ ಸೇರಿಕೊಂಡ ನಾಲ್ಕನೆಯ ಹೋಮದಲ್ಲಿ ಪುರುಷ ಶರೀರದಲ್ಲಿ ರೇತಸ್ ಆಗಿತ್ತು. ಇಷ್ಟ ಆದರೂ ಕೂಡ ಅವನಿಗೆ ಇನ್ನೇನೋ ಆಗುವ ತಾಕತ್ತು ಬರಲಿಲ್ಲ. ಏನಾಯ್ತು? ಅದೇ ಮಳೆಯಲ್ಲಿ ನೀರಿನಲ್ಲಿ ಮಳೆ ನೀರು, ಸಸ್ಯದಲ್ಲಿ ಸಸ್ಯ, ಇನ್ನು ರೇತಸ್ಸು. ಇನ್ನೇನೋ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗುವ ಶಕ್ತಿ ಇನ್ನೂ ಬರಲಿಲ್ಲ. ನಾಲ್ಕು ಹೋಮ ಆದರೂ ಆಗಲಿಲ್ಲ. ಐದನೇ ಹೋಮ ಮಾಡಿದ ಯೋಷಾವಾವ ಗೌತಮಾಗ್ನಿ ಅನಿರುದ್ಧ ನಾಮಕನಾದ ಭಗವಂತ ಸ್ತ್ರೀಯಲ್ಲಿ ಅಗ್ನಿಯಾಗಿ ಹೋಗುತ್ತದೆ. ಅವಳಿ ಸ್ತ್ರೀಯ ಯೋಷ ಯೋಷ ಅಂತಂದ್ರೆ ಸಂಸ್ಕೃತದಲ್ಲಿ ಋಷಿ ಪ್ರೀತಿ ಸೇವನೆ, ಪ್ರೀತಿಸಬೇಕಾದ ವಸ್ತು. ಹಾಗಾಗಿ ಅತ್ಯಂತ ಪ್ರೀತ್ಯಾಸ್ಪದ ವಸ್ತುವಾಗಿ ಭಗವಂತ ಯೋಷ ಶಬ್ದ ವಾಚ್ಯನಾಗಿ ಎಲ್ಲರಿಂದ ಪ್ರೀತಿಸಬೇಕಾದವನು, ಪ್ರೀತಿಸಲ್ಪಡಬೇಕಾದವನು ಭಗವಂತ. ಅತ್ಯಂತ ಪ್ರೀತ್ಯಾಸ್ಪದ ಭಗವಂತ ಪ್ರೀತಿಯ ವಿಶೇಷ ಶಕ್ತಿಯನ್ನು ಅಭಿವ್ಯಕ್ತಗೊಳಿಸಿ ಸ್ವಾಮಿಯ ಪ್ರದ್ಯುಮ್ನ ನಾಮಕರ ಯೋಷಾವಸ ಮಾತ್ರ ಈ ಅಗ್ನಿಯಲ್ಲಿ ಈಗ ನಮಗೆ ಸವಿದೇವೆ ಆಮೇಲೆ ಧೂಮ ಬೇಕು ಜ್ವಾಲೆ ಬೇಕು ಹೆಂಡ ಬೇಕು ತಿಳಿ ಅದಿರುತ್ತ ನಾಮಕರ ಉತ್ತರ ಅದಿರುತ್ತ ನಾರಾಯಣ ಅದಿರುತ್ತ ವಾಸುದೇವ ಅದಿರುತ್ತ ಸಂತೋಷ ಅದಿರುತ್ತ ಪ್ರತಿಜ್ಞ ಅದಿರುತ್ತ ಅದಿರುತ್ತದೆ ಇದರಲ್ಲಿ ಸಸ್ಯಾಹ ಉಪಸ್ಥ ಏವ ಸಮಿತಿ ಯದುಪಮಂತ್ರಯತೇ ಸಧೂಮ ಯೋನಿರರ್ಚಿ ಯದಂತಃಕರೋತಿ ತೇಂಗಾರಾಹಿನಂತಾ ವಿಸ್ಫುಲಿಂಗಾಹ ತಸ್ಮಿನ್ನೇ ತಸ್ಮಿನ್ ಅಗ್ನೌ ದೇವಾ ನೇತೋ ಯುಗ್ಮತಿ ತಸ್ಯಾಹ ಆಹುತೇರ್ಗರ್ಭ ಸಂಭವತಿ ಈಗ ಸ್ತ್ರೀ ಅಂತಕ್ಕಂಥ ಮಂತ್ರಿಯ ಅನುಸಂಧಾನ ಸ್ತ್ರೀ ಅನ್ನುವ ಅಗ್ನಿಯಲ್ಲಿ ಅನಿರುದ್ಧ ನಾಮಕನಾದ ಭಗವಂತ ಇದ್ದಾನೆ ಅವನಲ್ಲಿ ಮತ್ತೆ ಐದು ಅಂಶಗಳನ್ನು ಇದೇ ಪಕ್ಷ ಉಪಸ್ಥ ದೇವ ಸಮಿತಿ ಹೆಣ್ಣಿನ ತೊಡೆ ಸಂಜೆಯೇ ಸಮಿತಿ ಯಾಕೆಂದ್ರೆ ಗಂಡಿನ ಕಾಮವನ್ನು ಪ್ರಜ್ವಲನಗೊಳಿಸತಕ್ಕಂಥ ಕಟ್ಟಿಗೆಯ ಹೆಣ್ಣಿನ ತೊಡೆ ಸಂಜೆ ಉಪಸ್ಥ ದೇವ ಸಮಿತಿ ಅದರಲ್ಲಿ ಅನಿರುದ್ಧ ನಾರಾಯಣ ಅಲ್ಲಿಂದ ಏನು ಉಪಮಂತ್ರಯತೆ ಆಮೇಲೆ ಕಾಮ ಹೊಗೆಯಾಡಬೇಕು ಹೊಗೆ ಮೊದಲು ಪ್ರಜ್ವಲಿಸುವ ಮುಂಚೆ ಹೊಗೆಯಾಡಬೇಕು ಕಾಮದ ಹೊಗೆ ಅದು ಯಾವುದು ಎದು ಉಪಮಂತ್ರಯತೆ ಹೆಣ್ಣಿನ ಜೊತೆಗೆ ನಡೆಸುವ ಸರಸ ಸಂಭಾಷಣೆಯೇ ಆ ಬೆಂಕಿಯ ಹೊಗೆ ಎದು ಉಪಮಂತ್ರಯತೆ ಸಹ ಉಪಮಂತ್ರಣ ಆ ರೀತಿ ನಮ್ಮಿಂದ ಮಾತನಾಡಿಸುವ ಭಗವಂತನೇ ಉಪಮಂತ್ರಣ ಶಬ್ದವಾಚ್ಯನಾಗಿ ಅಲ್ಲಿ ಸನ್ನಿಹಿತನಾಗಿದ್ದಾನೆ ಅದು ಅನಿರುದ್ಧ ಅನಿರುದ್ಧ ವಾಸುದೇವ ಆಮೇಲೆ ಯೋನಿ ರಚಿಹಿ ಬೆಂಕಿಯ ಜ್ವಾಲೆ ಅದು ಸ್ತ್ರೀಯರ ಜನನೇಂದ್ರಿಯದೇ ಬೆಂಕಿಯ ಜ್ವಾಲೆ ಆ ಜ್ವಾಲೆಯಲ್ಲಿ ಹೋಮ ಯೋನಿ ರಚಿಹಿ ಯೋನಿಹಿ ಅಂತಕ್ಕಂಥ ಶಬ್ದ ಭಗವಂತನ ಹೆಸರು ಹಾಗೆಂದ್ರೆ ವಾಸುದೇವ ಅನಿರುದ್ಧ ನಾರಾಯಣ ಅನಿರುದ್ಧ ವಾಸುದೇವ ಅನಿರುದ್ಧ ಸಂಕರ್ಷಣನಾಗಿ ಯೋನಿ ಅಂದ್ರೆ ಯುವಕ್ ಕೀಟಿ ಯೋನಿ ಗಂಡನ್ನು ಹೆಣ್ಣನ್ನು ಜೋಡಿಸುವಂತಹ ಸ್ಥಾನ ಅಂತ ಆ ಶಬ್ದವಾಗಿ ಭಗವಂತ ಜನನೇಂದ್ರಿಯದ ಕೂಟ ಅದು ಬೆಂಕಿಯಾಗಿ ಬಂದ ಜಾಗೃತಗೊಳಿಸಿತು ಇದು ಅಂತರ್ಗರೋಗಿದೆ ಅಂಗಾರಾಹ ಸರಿ ಸ್ತ್ರೀ ಪುರುಷರ ಸಮಾಗಮನಿತು ಸಮಾಗಮದಿಂದ ಗಂಡಿನ ದೇಹದಲ್ಲಿದ್ದರೆ ಸುಜನ ಗರ್ಭಕ್ಕೆ ಹೋಗಿ ಸೇರಿತು ಈ ಸೇರಿಕೆಯ ಗಂಡ ಯಾಕೆಂದ್ರೆ ಅದು ಗಂಡಾದ್ರೆ ಸಮಸಾನ ಕಂಕ್ಲೂಷನ್ ಅಂದ್ರೆ ಈ ಇಂಟ್ರಗೋಲ್ಸಿನ ಸೆಕ್ಷುವಲ್ ಇಂಟ್ರಗೋಲ್ಸಿನ ಕಂಕ್ಲೂಷನ್ ಅಂದ್ರೆ ರೆಪೆಸನ್ ಶಬ್ದ ಅದೇ ಗಂಡ ಅಲ್ಲಿ ಅಂತಃಕಾರಕನಾಗಿ ಅಂತಃಕರ ಶಬ್ದ ವಚ್ಚನಾಗಿ ಭಗವಂತ ಅನಿರುದ್ಧ ಪ್ರತಿಮ್ನಾಗಿ ಅಲ್ಲಿ ಅದರಿಂದ ಆ ವಿಸರ್ಗದ ಸಮಯದಲ್ಲಿ ಆಗ್ತಕ್ಕಂಥ ಹೆಣ್ಣಿನ ಗಂಡಿನ ಮನಸ್ಸಿನಲ್ಲಿ ಆಗತಕ್ಕಂಥ ಆನಂದದ ಸ್ಪಾರ್ಕ್ಸ್ ಉಂಟಲ್ಲ ಅದು ಕಿಡಿ ಅಭಿನಂದಾಹ ವಿಸ್ಫುಲಿಂಗಾಹ ಅದರಲ್ಲಿ ಅನಿರುದ್ಧ ಅನಿರುದ್ಧ ಐದನೇ ಅಗ್ನಿ ಸಿದ್ಧವಾಗುತ್ತದೆ ದೇವತೆಗಳು ಆ ಐದನೇ ಅಗ್ನಿಯಲ್ಲಿ ನಾಲ್ಕನೇ ಅಗ್ನಿಯಲ್ಲಿ ಇದ್ದಂತಹ ರೇತಸ್ಸನ್ನ ಐದನೇ ಅಗ್ನಿಗೆ ಹೋಗಿಸಿದರು ತಸ್ಮಿನ್ನೇ ತಸ್ಮಿನ್ ಅಗ್ನೋ ದೇವಾಹ ರೇತೋ ಯುಗ್ಮತಿ ತಸ್ಯಾಹುದೇ ಗರ್ಭ ಸಂಭವತಿ ಈಗ ಒದ್ದಾಡಬೇಕಾಯ್ತು ಒಂದ್ ಕಡೆ ಹೋಗಿ ಮಾಡಿದ್ರು ಆಗಿಲ್ಲ ಎರಡು ಕಡೆ ಮಾಡಿದ್ರು ಆಗಿಲ್ಲ ಮೂರು ಕಡೆ ಮಾಡಿಲ್ಲ ನಾಲ್ಕನೇ ಕಡೆ ಮಾಡಿದ್ರು ಐದನೇ ಕಡೆ ಹೋಗಿ ಮಾಡಿದ ತಕ್ಷಣ ಅಲ್ಲಿ ಅದು ಒಂದು ಮಗುವಾಗಿ ಪಡೆಯಿತು ಅದು ರೂಪಾಂತರ ಮತ್ತು ಒಂದು ಪರ್ಫೆಕ್ಟ್ ಮಾಡಿ ಅಂದ್ರೆ ಇದು ಪಂಚಮ್ಯಾಮ ಪೂರ್ಣ ವಚಸೋಭವಂತಿ ಇದನ್ನೇ ಹೇಳಿದಪ್ಪ ಐದನೇ ಆವೃತ್ತಿಯಲ್ಲಿ ಒಂದು ಸ್ಪೂನ್ ನೀರು ಒಂದು ಪುರುಷಾಕಾರದ ಆಗಿರುತ್ತೆ ಅದಕ್ಕೆ ಇದು ಇದಕ್ಕಿಂತ ಒಂದು ವಿಸ್ಮಯ ಏನು ಗಂಡಿನ ದೇಹದಿಂದ ಹೋದಂತೂ ಒಂದಿಷ್ಟು ರೇತಸ್ಸು ಆ ರೇತಸ್ಸು ಒಂದು ಅತ್ಯಂತ ಸುಂದರವಾದ ಒಂದು ಆಕಾರವಾಗಿ ನಿರ್ಮಾಣಗೊಂಡಿತ್ತು ಇದು ಐದನೇ ಆವೃತ್ತಿಯಲ್ಲಿ ಸಾಧ್ಯವಾದಂತಹ ಒಂದು ವಿಸ್ಮಯ ಯಾವ ವಸ್ತುವು ಕೂಡ ದೇಹದ ಒಳಗೆ ಬಂದದ್ದು ಗಂಡಿನ ದೇಹದೊಳಗೆ ಅದೇ ಹೆಣ್ಣಿನ ದೇಹದೊಳಗ ದೇಹದ ಒಳಗೆ ಬಂದದ್ದು ಅದು ದೇಹದಲ್ಲಿ ಪಚನೆಯಿಂದಲೇ ಅದನ್ನು ಪಚನೆ ಮಾಡಿ ಅಬ್ಸಾರ್ವ್ ಮಾಡಿದ್ದು ಅದು ಉಳಿಯೋದು ಯಾವುದು ಪಚನೆಯಿಂದ ಅಬ್ಸಾರ್ವ್ ಮಾಡಲಿಕ್ಕೆ ಆಗಲಿಲ್ಲ ಅದನ್ನು ರಿಜೆಕ್ಟ್ ಬೇಡವಾದ ರಿಜೆಕ್ಟ್ ಮಾಡ್ತದೆ ಒಂದೋ ಮಲಮೂತ್ರವಾಗಿ ಹೊರಗೆ ಹೋಗ್ರಿ ಒಂದೋ ಮಲಗಿನಿಂದ ಜೀವನ ಆಗಲಿ ಮಲಮೂತ್ರವಾಗಿ ಹೊರಗೆ ಹೋಗದೇ ಇದ್ರೆ ಜೀವನವೂ ಆಗದೇ ಇದ್ರೆ ಒಳಗೆ ಉಳಿತಾರೆ ಟೊಮ್ಯಾಟೋದ ಹಾಕಿ ಟೊಮ್ಯಾಟೋ ತಿಂದ್ರೆ ಅದು ಹೊರಗೂ ಹೋಗುದಿಲ್ಲ ಅಜೀರ್ಣವೂ ಆಗುದಿಲ್ಲ ಅಂದ್ರೆ ಸೀಡ್ಸ್ ಟೊಮ್ಯಾಟೋ ಸೀಡ್ಸ್ ಒಳಗಿಂದ ಸ್ಟೋನ್ ಆಗಿ ಒಳಗೆ ಇರ್ತದೆ ಅದು ಮಲಮೂತ್ರದಲ್ಲಿ ಹೋಗುದಿಲ್ಲ ಏ ಯಾರು ತಿಂದ್ರೂ ಹೋಗುದಿಲ್ಲ ಮಲಮೂತ್ರದಲ್ಲಿ ಟೊಮ್ಯಾಟೋ ಸೀಡ್ಸ್ ಹೋಗುದಿಲ್ಲ ಆಮೇಲೆ ಒಳಗಿಂದ ಡೈಜೆಸ್ಟ್ ಆಗುದಿಲ್ಲ ಯಾವುದು ಡೈಜೆಸ್ಟ್ ಆಗುದಿಲ್ಲ ಯಾವುದು ಒಳಗೆ ರಿಜೆಕ್ಟ್ ಆಗುದಿಲ್ಲ ಅದು ಒಳಗೆ ಎಕ್ಸ್ಟ್ರಾ ಗ್ರೋತ್ ಆಗಿ ಅದು ಸ್ಟೋನ್ ಆಗಿ ಒಳಗಿಂದ ಬಳಿ ಅಥವಾ ಬೇರೆ ಯಾವುದೇ ಒಂದು ಬೇರೆ ಎಕ್ಸ್ಟ್ರಾ ಗ್ರೋತ್ ಮತ್ತೆ ಅಂದ್ರೆ ನೋಡುವಂತಹ ಇದೆಯಾ ಚೇಷ್ಟೆ ಇದೆ ಚಕ್ಷು ಯಾವುದರಿಂದ ನಾವು ನೋಡ್ತೇವೋ